ಶ್ರೀಲಕ್ಷ್ಮೀಸ್ತನ ಕಸ್ತೂರಿ ಲಾಂಛನಾಯತವಕ್ಷಸಿ ಶ್ರೀಮತ್ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ ನಾರಸಿಂಹಾಯ ಮಂಗಳಂ ಸುಪ್ರಭಾತವು ನಿನಗೆ ಕರಿಗಿರೀಶ ಸುಪ್ರಭಾತವು ನಿಗಮ ಸುಪ್ರಸಿದ್ಧ ವಿಶುದ್ಧ ಸ್ವಪ್ರಕಾಶಕ ಭಕ್ತ ಪ್ರಹ್ಲಾದ ವರದ ವರುಷಗಳು ನಿಂದು ತಪವನುಗೆಯ ಮೆಚ್ಚಿ ಮಾಧವನು ನಂದದಿಂ ಯೋಗ ಮುದ್ರಾಂಕಿತನು ತಾನಾಗಿ ಚಂದದ ಋಷನ ವಿತ್ತ ಶ್ರೀಲಕ್ಷ್ಮೀ ನರಸಿಂಹ ಸುಪ್ರಭಾ ನಿನಗೆ ಕರಿಗಿರೀಶ ನರಸಿಂಹ ನಾಮದಿ ನಿಂದೇ ಶಂಭು ದುರ್ವಾಸನಾಗಿಲ್ಲಿ ತಪವ ಸಂಭ್ರಮದಿ ಗೈದಧೋಗಿರಿಯೋಳ್ ಪ್ರತಿಷ್ಠಿಸಿದ ಜಂಭಾರಿನುತ ನಿನ್ನ ಭೋಗ ನರಸಿಂಹ ಸುಪ್ರಭಾತವು ನಿನಗೆ ಕರಿಗಿರೀಶ. ಪಾದತೀರ್ಥವು ನಾರಸಿಂಹತೀರ್ಥವು ವೃಷಭ ಮೋದದ ಪರಾಶರ ಗಜೇಂದ್ರ ತೀರ್ಥಗಳು ಇಂದ್ರಾಕ್ಷ ಕಾಶಿ ಧನು ಚಕ್ರ ನವತೀರ್ಥಗಳು ಶ್ರೀದಸೇವಿಸುತಿಹವು ನಿನ್ನ ನರಸಿಂಹ. ಸುಪ್ರಭಾತವು ನಿನಗೆ ಕರಿಗಿರೀಶ. ಹರಿಯಾಜ್ಞೆಯಿಂದ ವಿಧಿಸುರರ ಕೂಡುತ ಬಂದು ವರಮಾಸ ಫಾಲ್ಗುಣದ ಪೂರ್ವ ಫಲ್ಗುಣಿಯ ಹರಿಯ ಲಗ್ನದಿ ಪದ್ಮ ಪುಷ್ಕರಾಗಮದಂತೆ ಪರಮಹರುಷದಿ ರಥೋತ್ಸವ ಗೈದ ನೃಹರೇ. ಸುಪ್ರಭಾತವು ನಿನಗೆ ಕರಿಗಿರೀಶ. ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮನೇ ಸರ್ವಜ್ಞ ಸಾರ್ವಭೌಮನೇ ಸರ್ವವ್ಯಾಪ್ತ ನಿರ್ಲಿಪ್ತ ಶರ್ವಾದಿ ಸುರವಂದ್ಯ ಶ್ಯಾಮ ಶಾಂತಾಕಾರ ಸರ್ವನಾಮಕ ಯೋಗ ಭೋಗ ನರಸಿಂಹ ಸುಪ್ರಭಾತವು ನಿನಗೆ ಕರಿಗಿರೀಶ ನಟನೆ ತೋರುತ ಮಲಗಿರುವೆಯೇನೋ ಮೀರಿ ನಿದ್ರೆಗೆ ದೇವರಾಯನ ದುರ್ಗ ಅನುಕೂಲವೇನೋ ಶರಣ ಜನರನ್ನು ರಕ್ಷಿಸಲು ಸಿರಿರಮಣ ನೀನೇಳೋ ದರುಶನಕ್ಕೆ ಬಂದಿಯೇವು ಯೋಗೇಶ್ವರೇಶ್ವರನೇ ಸುಪ್ರಭಾತವು ನಿನಗೆ ಕರಿಗಿರೀಶ ಯೋಗ ನಿದ್ರೆಯೊಳಿರುವ ನರಹರಿಯ ನೀನೇಳು ಸೊಗಸಿ ನಿಂದಲಿ ಲಕ್ಷ್ಮಿ ನಿನ್ನ ಸೇವಿಸುತಿಗಳು ಜಗಕ್ಕೆ ಮಂಗಳ ನೀಡೋ ಶ್ರೀಲಕ್ಷ್ಮಿ ನರಸಿಂಹ ಭೋಗಯೋಗ ನೃಹರಿ ಬೆಳಗಾಯಿತೇಳು ಸುಪ್ರಭಾತವು ನಿನಗೆ ಕರಿಗಿರೀಶ ಪ್ರತಿದಿನವು ಸುಪ್ರಭಾತದ ಸೇವೆ ಸಲ್ಲಿಸೆ ಸುವ್ರತರು ವಿಧಿ ಶರ್ವ ದೇವೇಂದ್ರಾದಿಸುರರು ಸ್ತುತಿಸುತ್ತಲಿಹರು ವೀಣಾದಿವಾದ್ಯಗಳಿಂದ. ಕ್ರತುರಕ್ಷ ದರ್ಶನವ ಕೊಡಲೇಳು ನೃಹರೇ, ಸುಪ್ರಭಾತವು ನಿನಗೆ ಕರಿಗಿರೀಶ. ಜಯತು ಗೋಪೀನಾಥ ದಾಸನುತ ಕುಲಸ್ವಾಮಿ, ಜಯ ಭಕ್ತ ಪ್ರೇಮೀ ಜಯ ಪೂರ್ಣಕಾಮೀ, ಜಯ ಭಕ್ತ ಪ್ರೇಮೀ ಜಯ ಪೂರ್ಣಕಾಮೀ. ಜಯ ಜಯತು ನರಸಿಂಹ ಜಯ ಪಾಪ ಗಜಸಿ